ಆರ್ ಸವಿತಾ ಮತ್ತು ಆರ್ ರಶ್ಮಿ ಹಾಡಿದ ಈ ಭಕ್ತಿಗೀತೆಯೊಂದಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳುಗರೆ, ನಾಳೆ ರಾತ್ರಿ 6:50 ಭವ್ಯಶ್ರೀ ಮಂಡೇಕೋಲು ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳನ್ನು ಕೇಳುವಿರಿ. ಪ್ರಸಂಗ ಭೀಮಭಕ್ತಿ. ಆಕಾಶವಾಣಿ ಮಂಗಳೂರು. ಸಮಯ 7:30:42. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ